ಅಲ್ಲೂ ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಕೇಳುಗರೆ, ಪ್ರತಿ ಮಂಗಳವಾರ, ಬುಧವಾರ ಹಾಗೂ ಗುರುವಾರ ಬೆಳಿಗ್ಗೆ 7:55 ಮೂಡಿಬರಲಿದೆ ಆರೋಗ್ಯ ಸಲಹೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿಪ್ರೋ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದೊಳಗೆ ವೃತ್ತಿ ಶಿಕ್ಷಣ ಪ್ರವೇಶತೆಗಾಗಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು KLS VDIT ಹಳಿಯಾಳ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಬಾಲಚಂದ್ರ ಭಟ್, ಡಾಕ್ಟರ್ ವಾದಿರಾಜ ಕುಲಕರ್ಣಿ, ಪ್ರೊಫೆಸರ್ ಸುಧೀರ್ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ದೀಕ್ಷಿತ್. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ವೃತ್ತಿ ಶಿಕ್ಷಣ ಪ್ರವೇಶಾತಿಗಾಗಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಶಿಕ್ಷಣ ಪ್ರವೇಶಾತಿಗಾಗಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಈಗಾಗಲೇ ನಮ್ಮ ಪ್ರೊಮೋದಲ್ಲಿ ತಾವು ಕೇಳಿದಿರಿ, CIT ಪರೀಕ್ಷೆಯ ಫಲಿತಾಂಶ ಕೂಡ ನಿಮ್ಮ ಕೈಯೊಳಗದ. ಇವತ್ತು ಈ CET ಹೆಂಗೆ ತುಂಬಬೇಕು, ಯಾವ ರೀತಿಯ ಆಪ್ಷನ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು, ನಿಮ್ಮ 10 ಹಲವು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಎಕ್ಸ್ಪರ್ಟ್ಸ್ಗಳ ಒಂದು ತಂಡನ ಅದ ಅಂತ ಹೇಳ್ಬೋದು. ಪ್ರೊಫೆಸರ್ ಬಾಲಚಂದ್ರ ಭಟ್ ಅವರಿದ್ದಾರೆ. ಇವರು KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನೋಡಲ್ ಆಫೀಸರ್, ಜೊತೆಗೆ ಶಿರ್ಸಿಯ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಇವರ ಜೊತೆಗೆ KLS VDIT ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಹಳಿಯಾಳ್ ಇಲ್ಲಿಯ ಪ್ರಾಂಶುಪಾಲರಾದ ಡಾಕ್ಟರ್ ವಾದಿರಾಜ್ ಕುಲಕರ್ಣಿ ಅವರಿದ್ದಾರೆ. ಪ್ರೊಫೆಸರ್ ಸುಧೀರ್ ಕುಲಕರ್ಣಿ ಅವರು ಡೀನ್ ಕೈಗಾರಿಕಾ ಹಾಗೂ ವಿದ್ಯಾಸಂಸ್ಥೆಯ ಸಂಯೋಜಕರು. ಡಾಕ್ಟರ್ ಮಹೇಂದ್ರ ದೀಕ್ಷಿತ್ ಡೀನ್ ಸಂಶೋಧನೆ ಹಾಗೂ ಅಭಿವೃದ್ಧಿ ಮತ್ತು ಈ ಕಾರ್ಯಕ್ರಮದ ಸಂಯೋಜಕರು. ಇವರೆಲ್ಲರೂ ಈ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ನಿಮ್ಮ 10 ಹಲವು ಸಮಸ್ಯೆಗಳಿಗೆ ಉತ್ತರಿಸೋದಕ್ಕೆ ಇವರೆಲ್ಲ ಸಿದ್ಧರಾಗಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಒಂದು ಯೋಜನೆ ರೂಪರೇಷೆಗಳನ್ನು ನಾವು ಯಾಕೆ ಹಾಕ್ಕೊಂಡಿವಿ ಅನ್ನೋ ವಿಷಯದ ಬಗ್ಗೆ ಕರ್ನಾಟಕ ಕಾನೂನು ಸಂಸ್ಥೆ ಅಂದರೆ KLS VDIT ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಹಳಿಯಾಳದ ಪ್ರಾಂಶುಪಾಲರಾದ ಡಾಕ್ಟರ್ ವಾದಿರಾಜ್ ಕುಲಕರ್ಣಿ ಅವರು ಸ್ವಲ್ಪದರಲ್ಲೇ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಧನ್ಯವಾದಗಳು ಮೇಡಮ್. ಎಲ್ಲ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಮತ್ತು ಪೋಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ಸೊಸೈಟಿ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಹಳಿಯಾಳವು 2004 ಆರಂಭವಾಗಿ ಇದುವರೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬರ್ತಾ ಇದೆ. ಇದಲ್ಲದೆ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಎಂಬ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದು ಪ್ರತಿ ದಿವಸ ಆಕಾಶವಾಣಿಯಲ್ಲಿ ಮತ್ತು ಆಕಾಶ ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾಯಿದೆ. ನಮ್ಮ ವಿದ್ಯಾಸಂಸ್ಥೆಯು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪದವಿಯನ್ನು ನೀಡುತ್ತಿದ್ದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದ ಮಾರ್ಗದರ್ಶನ ನೀಡುವ ಸಲುವಾಗಿ ವಿಟಿಯು ಪಠ್ಯಕ್ರಮದೊಂದಿಗೆ ಅನೇಕ ಆಡ್ಆನ್ ಕೋರ್ಸ್ಗಳನ್ನು ಸಹ ಸೇರಿಸಲಾಗಿದೆ. ವೋಲ್ವೋ, HAL, ಟಾಟಾ ಟೆಕ್ನಾಲಜೀಸ್, ಸಿಮೆನ್ಸ್, BSNL ಇಂಥ ಮುಂತಾದ ಪ್ರಖ್ಯಾತ ಕಂಪನಿಗಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು IIT ಮುಂಬೈ ಸಹಯೋಗದೊಂದಿಗೆ ಈ ಯಂತ್ರ ರೋಬೋಟಿಕ್ಸ್ ಲ್ಯಾಬನ್ನು ಸಹ ನಮ್ಮ ಸಂಸ್ಥೆ ಹೊಂದಿದೆ. ವಿದ್ಯಾರ್ಥಿಗಳು ಮಾಡಿದ ವಿವಿಧ ಪ್ರಾಜೆಕ್ಟ್ಗಳನ್ನು ಪರಿಶೀಲಿಸಿ ಕರ್ನಾಟಕ ಸರ್ಕಾರವು ಸುಮಾರು 1,400,000 ರೂಪಾಯಿಗಳಷ್ಟು ಅನುದಾನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದೆ. ಇದಲ್ಲದೆ ವಿದ್ಯಾರ್ಥಿಗಳ ಸಾಮಾಜಿಕ ಒಂದು ಬದ್ಧತೆಯನ್ನು ಅಳುಗೊಳಿಸುವ ಸಲುವಾಗಿ ರಾಷ್ಟ್ರೀಯ ಸೇವಾ ಯೋಜನೆ, ಉನ್ನತ ಭಾರತ ಅಭಿಯಾನ, ಸಂಸದ ಆದರ್ಶ ಗ್ರಾಮ ಯೋಜನೆ ಮುಂತಾದ 10 ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ದಾಂಡೇಲಿಯಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಉಚಿತ ಬಸ್ ಸೌಕರ್ಯವನ್ನು ಸಹ ನೀಡಿದ್ದೇವೆ. ಇದಲ್ಲದೆ ಧಾರವಾಡದಿಂದ ಬರುವ ವಿದ್ಯಾರ್ಥಿನಿಯರಿಗೆ ಅನುಕೂಲಕ್ಕಾಗಿ ಪಿಂಕ್ ಬಸ್ ಅಂತ ವಿಶೇಷವಾದ ಒಂದು ಸೇವೆಯನ್ನು ಸಹ ಪ್ರಾರಂಭಿಸಿದ್ದೇವೆ. ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ಬಂದು ಈ ಆಪ್ಷನ್ ಎಂಟ್ರಿ ಟೈಮ್ನಲ್ಲಿ ಅನೇಕ ಸಲಹೆ ಸಂದೇಹಗಳನ್ನು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಕೇಳ್ತಾ ಇದ್ದರು. ಈ ಒಂದು ದಿಸೆಯಲ್ಲಿ ನಾವು ಆಕಾಶವಾಣಿಯವರನ್ನು ಸಂಪರ್ಕಿಸಿದಾಗ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಪಾಲಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಯಾವುದೇ ಒಂದು ಸಂದೇಹಗಳನ್ನು ಈ ಕಾರ್ಯಕ್ರಮದ ಮೂಲಕ ಪರಿಹರಿಸಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ವಧರಾಜ್ ಕುಲಕರ್ಣಿ ಅವರ. ಕೇಳುಗರೇ, ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 ಧಾರವಾಡದ STD ಸಂಖ್ಯೆ 0836. ದಯವಿಟ್ಟು ಗಮನಿಸಿರಿ, CET ಬಗ್ಗೆ ಇದರದ್ದು ಒಂದು ರಿಜಿಸ್ಟ್ರೇಷನ್ ಆಗಿರ್ಬೋದು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಾಗಿರ್ಬೋದು, ಈ ಥರದ ಏನಾದರೂ ನಿಮ್ಮ ಮನಸ್ಸಿನ ಸಂದೇಹಗಳಿದ್ದರೆ ಈ ಕಾರ್ಯಕ್ರಮದಲ್ಲಿ ನೀವು ಫೋನ್ ಮಾಡಿ ಕೇಳ್ಬೋದು. ಈಗ ಸುಧೀರ್ ಕುಲಕರ್ಣಿ ಅವರ, ತಾವು ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅಂತ. ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆ ನಂತರ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಗೊಂದಲಗಳು ಇರ್ತಾವೆ. ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ಮಾಡಬೇಕು, ಇವೆಲ್ಲ ಗೊಂದಲಗಳನ್ನು ನಿವಾರಿಸಲಿಕ್ಕೆ ನಮ್ಮ ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಆಕಾಶವಾಣಿ ಧಾರವಾಡದ ಸಂಯೋಜನೆಯೊಂದಿಗೆ ನಮ್ಮೊಂದಿಗೆ ಪ್ರೊಫೆಸರ್ ಬಾಲಚಂದ್ರ ಭಟ್ ಅವರು, KA ನೋಡಲ್ ಆಫೀಸರ್ ಅವರು ಇದ್ದಾರೆ. ಅವರು ಇದರ ಬಗ್ಗೆ ಒಂದೆರಡು ವಿಷಯಗಳನ್ನು ಸ್ಥೂಲವಾಗಿ ತಿಳಿಸಿ ನಂತರ ಕ್ವಶನ್ ಆನ್ಸರ್ ಸೆಷನನ್ನು ಮುಂದುವರಿಸ್ತಾ ಇದ್ದೀವಿ. ಧನ್ಯವಾದಗಳು. ಇಲ್ಲಿ ಸ್ಟುಡಿಯೋದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಮೊದಲನೇದಾಗಿ ಈ ವರ್ಷ 2021 CET ಪರೀಕ್ಷೆಯಲ್ಲಿ ಈಗಾಗಲೇ ಪರೀಕ್ಷೆಯನ್ನೆಲ್ಲ ಬರೆದು ಉತ್ತಮವಾದ ರ್ಯಾಂಕ್ಗಳನ್ನು ಗಳಿಸಿದ್ದೀರಾ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ರಿಸಲ್ಟ್ ಹಾಗೂ ರ್ಯಾಂಕ್ ನಿಮ್ಮ ಕೈಯಲ್ಲಿದೆ. ಈಗ ಮುಂದೇನು ಮಾಡಬೇಕು ಹೇಳುವಂಥದ್ದಕ್ಕೆ ಇಮ್ಮಿಡಿಯೇಟಾಗಿ ಮುಂದಿನ ಹಂತ ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವಾಗ ಹೋಗಬೇಕು ಹೇಳುವಂಥದ್ರ ಬಗ್ಗೆ, ನಿಮ್ಮ ರ್ಯಾಂಕ್ ಈಗಾಗಲೇ ನಿಮಗೆ ಬಂದಿರೋದ್ರಿಂದ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಈಗ ಶೆಡ್ಯೂಲನ್ನು ಹಾಕಿದ್ದಾರೆ, ಈಗಾಗಲೇ ಹಾಕಿದ್ದಾರೆ. ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಕರ್ನಾಟಕದಾದ್ಯಂತ 28 ಜಿಲ್ಲೆಗಳಲ್ಲಿ ಸಹಾಯ ಕೇಂದ್ರಗಳು ಇವೆ. ಆ ಸಹಾಯ ಕೇಂದ್ರಕ್ಕೆ ನೀವು ಹೋಗಬೇಕಾಗಿದೆ. ಹಾಗಿದ್ರೆ ಯಾರು ಯಾವಾಗ ಹೋಗಬೇಕು ಹೇಳುವಂತಹ ವಿಷಯ ಇಲ್ಲಿ ಬಹಳ ಮುಖ್ಯ. ಈಗ 1-1000 ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು ಮೊದಲನೇ ದಿವಸ ಹೋಗಬೇಕಾಗತ್ತೆ. ಅವರು ಹೋಗುವಾಗ ಏನೇನು ತೆಗೆದುಕೊಂಡು ಏನೇನು ಸಿದ್ಧತೆಯನ್ನು ಮಾಡಿಕೊಂಡು ಹೋಗಬೇಕು ಹೇಳುವಂಥದ್ದು ಇಲ್ಲಿ ಪ್ರಶ್ನೆ. ಪೋಷಕರು ಕೂಡ ಇಲ್ಲಿ ಗಮನಿಸಬೇಕು. ಅಲ್ಲಿ ಹೋದಾಗ ಒಂದು ಹೆಲ್ಪ್ಲೈನ್ ಸೆಂಟ್ರಿಗೆ ತಮ್ಮ ಪೋಷಕರೊಂದಿಗೆ ಹೋಗ್ತೀರಾ ಅಥವಾ ವಿದ್ಯಾರ್ಥಿ ಒಬ್ಬನೇ ಹೋಗ್ತಾನೆ, ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅನ್ನೋದ್ರ ಬಗ್ಗೆ, ಮೊದಲನೇದಾಗಿ ನೀವು CET ಪರೀಕ್ಷೆಯನ್ನು ಬರೆದಿದ್ದೀರಾ, ಅದರ ಪ್ರವೇಶ ಪತ್ರ ಹಾಗೂ ಅದರ ಜೆರಾಕ್ಸ್ ಪ್ರತಿ 2 ಪ್ರತಿ, ಅದು CET ಅಪ್ಲಿಕೇಶನ್ ಫಾರ್ಮ್ ಹಾಗೂ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಹಾಗೂ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್. ಸಾಮಾನ್ಯವಾಗಿ ಸಾಮಾನ್ಯ ವರ್ಗದವರಾಗಿದ್ದರೆ ಕನಿಷ್ಠ ಕರ್ನಾಟಕದಲ್ಲಿ 7 ವರ್ಷ ಓದಿದಂತಹ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಜೊತೆ ಇರಬೇಕು. ಆ ಸ್ಟಡಿ ಸರ್ಟಿಫಿಕೇಟ್ ಹೇಗಿರಬೇಕು ಅಂತಂದರೆ ಇದನ್ನು ಗಮನಿಸಿ, ನೀವು 1-10 ತರಗತಿಯವರೆಗೆ ಓದಿದಂತಹ ಪ್ರೌಢಶಾಲೆಯ ಹಾಗೂ ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರಿಂದ ಸಹಿಯನ್ನು ಪಡೆದು ಮೇಲು ರುಜು ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್ BEO ಅವರಿಂದ ನೀವು ಕೌಂಟರ್ ಸಿಗ್ನೇಚರ್ನ ಪಡೆಯಲೇಬೇಕಾಗತ್ತೆ. ಆಗ ಮಾತ್ರ ಅದಕ್ಕೊಂದು ವ್ಯಾಲಿಡಿಟಿ ಬರುತ್ತೆ. BO ಸಿಗ್ನೇಚರ್ ಇಲ್ಲದೇ ಇರುವಂತಹ ಸ್ಟಡಿ ಸರ್ಟಿಫಿಕೇಟನ್ನು ಮಾನ್ಯ ಮಾಡಲಾಗುವುದಿಲ್ಲ, ಇದನ್ನು ನೀವು ಗಮನಿಸಬೇಕು. ಆಮೇಲೆ ಬೇರೆ ಬೇರೆ ಕೋಟಾವನ್ನು ಕ್ಲೇಮ್ ಮಾಡೋದಕ್ಕೆ ನಿಮಗಲ್ಲಿ ಅವಕಾಶ ಇರುತ್ತೆ. ಈಗಾಗಲೇ ನೀವು CET ಅಪ್ಲಿಕೇಶನ್ನಲ್ಲಿ ನೀವು ತುಂಬಿದ್ದೀರಾ, ನೀವು ಕನ್ನಡ ಮಾಧ್ಯಮವನ್ನು ಅದ ಕೋಟಾವನ್ನು ನೀವು ಕ್ಲೇಮ್ ಮಾಡಬಹುದು, ಗ್ರಾಮೀಣ ವ್ಯಾಸಂಗದ ಅರ್ಹತೆಯನ್ನು ನೀವು ಕ್ಲೇಮ್ ಮಾಡಬಹುದು, ಅಥವಾ ಬೇರೆ ಬೇರೆ ಕ್ಯಾಟಗರಿಯ ಕೋಟಾವನ್ನು ಕೂಡ ನೀವು ಕ್ಲೇಮ್ ಮಾಡಬಹುದು. ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ದಾಖಲೆಗಳನ್ನು ನೀವು ಸಿದ್ಧ ಮಾಡಿಟ್ಕೊಂಡು ಮೂಲ ಪತ್ರಗಳ ಜೊತೆಗೆ ಜೆರಾಕ್ಸ್ನ 2 ಪ್ರತಿಗಳನ್ನು ನೀವು ತಗೊಂಡು ಹೋಗಬೇಕಾಗತ್ತೆ. ಅದು ಗೆಜೆಟೆಡ್ ಆಫೀಸರಿಂದ ದೃಢೀಕರಿಸಿಕೊಂಡು ನೀವು ಹೋಗಬೇಕಾಗತ್ತೆ. ಆ ಎರಡು ಪ್ರವೇಶ ಪ್ರತಿಗಳನ್ನು ನೀವು ಅಲ್ಲಿ ಹೆಲ್ಪ್ಲೈನ್ ಸೆಂಟರ್ನಲ್ಲಿ ಕೊಡಬೇಕಾಗತ್ತೆ. ಆಮೇಲೆ ಅಲ್ಲಿ ನಿಮ್ಮ ಸರದಿ ಪ್ರಕಾರ ನಿಮಗೆ ಕಂಪ್ಯೂಟರ್ ಮುಂದೆ ಅಂದರೆ ಆನ್ಲೈನಲ್ಲಿ ಇದು ವೆರಿಫಿಕೇಷನ್ ಆಗುತ್ತೆ. ಅಲ್ಲಿ ಪರಿಶೀಲನಾಧಿಕಾರಿಗಳು ನಿಮ್ಮನ್ನು ಕೂರಿಸ್ಕೊಂಡು ಎಲ್ಲ ಕೂಲಂಕಷವಾಗಿ ಚೆಕ್ ಮಾಡಿ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ನೀವು ಯಾವ್ಯಾವ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿದ್ದೀರಿ, ಹಾಲ್ ಟಿಕೆಟ್ ಕೊಟ್ಟಿದ್ದೀರಾ, ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಾ, SSLC ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಿ ಇತ್ಯಾದಿಗಳನ್ನೆಲ್ಲ ನೋಡಿ ಅದು ಎಸ್ ಅಂಥೇಳಿ ಮೆನ್ಷನ್ ಮಾಡಿ ನಿಮಗೆ ಒಂದು ಸೀಕ್ರೆಟ್ ಕೋಡನ್ನು ಅದರೊಳಗೆ ಮೆನ್ಷನ್ ಮಾಡಿರ್ತಾರೆ. ಮುಖ್ಯವಾಗಿ ಅದರೊಳಗೆ ಒಂದು ಕ್ಯಾಟಗರಿ, ನಿಮ್ಮ ಕ್ಯಾಟಗರಿಯನ್ನು ನೀವು ಬಹಳ ಜಾಗರೂಕತೆಯಿಂದ ಪರಿಶೀಲಿಸಿಕೊಳ್ಬೇಕು. ನಿಮ್ಮಲ್ಲಿ ನೀವು ಕ್ಯಾಟಗರಿಯನ್ನು ಕ್ಲೇಮ್ ಮಾಡುವಾಗ ಕ್ಯಾಟಗರಿ ಅಂತಂದರೆ SC ST ಅಥವಾ ಕ್ಯಾಟಗರಿ 1 ಅಥವಾ ಇನ್ನುಳಿದಂತಹ 2A 2B 3A 3B, ಇವರೆಲ್ಲ ನಿಮಗೆ ನಿಮ್ಮದೇ ನಿಮ್ಮ ಜಾತಿಗೆ ಅಗತ್ಯವಾಗಿರುವಂತಹ ಅದರದ್ದೇ ಆದ ಒಂದು ಫಾರ್ಮೆಟ್ನಲ್ಲಿ ನೀವು ತಹಶೀಲ್ದಾರಿಂದ ಈ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗತ್ತೆ. SC ST ಅವರು ಫಾರ್ಮ್ D ನಲ್ಲಿ ಹಾಗೂ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಕ್ಯಾಟಗರಿ 1 ಅವರು ಕೂಡ ತಮ್ಮ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಸಲ್ಲಿಸಬೇಕಾಗತ್ತೆ. ಇನ್ನುಳಿದಂತಹ 2A 2B 3A 3B ದವರು ಪ್ರೊಫಾರ್ಮಾ ಇದಲ್ಲಿ ಅವರು ಅದನ್ನು ಕೊಡಬೇಕಾಗತ್ತೆ. ನೀವು ಒಂದು ವೇಳೆ CET ಅಪ್ಲಿಕೇಶನ್ನ ತುಂಬುವಾಗ ನೀವಲ್ಲಿ ನಿಮ್ಮ ಕ್ಯಾಟಗರಿ ಕಾಲಮ್ನಲ್ಲಿ ತಪ್ಪಾಗಿ ನಮೂದಿಸಿದ್ದರೆ ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಪರ್ಟಿಕ್ಯುಲರಾಗಿ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ 2A ಕ್ಯಾಟಗರಿಗೆ ಸೇರಿದವನು CET ಅಪ್ಲಿಕೇಶನ್ನಲ್ಲಿ GM ಅಂತ ತುಂಬಿದ್ದಿದ್ದರೆ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀವು ನಿಮ್ಮ ಅವಕಾಶವನ್ನು ಈಗಾಗಲೇ ಕಳೆದುಕೊಂಡಿದ್ದೀರಿ ಅಂತ ಆ ಕ್ಯಾಟಗರಿಯಿಂದ ಪಡೆಯಬೇಕಾದಂತಹ ಸೌಲಭ್ಯದಿಂದ ನೀವು ವಂಚಿತರಾಗ್ತೀರ. ಇನ್ನು ಕೆಲವೊಮ್ಮೆ ವೆರಿಫಿಕೇಷನ್ ಮಾಡುವಾಗ ಎಲ್ಲೋ ತಪ್ಪಾಗಿ ಮುದ್ರಣ ಆಗುವಂತಹ ಸಂದರ್ಭ ಇರ್ತದೆ. ಅಲ್ಲಿ ನೀವು ಕೌಂಟರ್ನಲ್ಲಿ ಸರಿಯಾಗಿ ಗಮನಿಸಬೇಕು. ಏನಾದರೂ ನಿಮ್ಮ ಹೆಸರಿನಲ್ಲಿ ಮಿಸ್ಟೇಕ್ ಇದ್ದರೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದೆಲ್ಲವನ್ನು ಕೂಡ ಸರಿಪಡಿಸಬಹುದು. ಎಕ್ಸೆಪ್ಟ್ ಕ್ಯಾಟಗರಿಯನ್ನು ಮಾತ್ರ ಅಲ್ಲಿ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ತಪ್ಪಾಗಿ ಜಾತಿಯನ್ನು ನಮೂದಿಸಿದ್ದರೆ ಅದನ್ನು ನೇರವಾಗಿ GM ಎಂದು ಬದಲಾಯಿಸಬಹುದು ಅಷ್ಟೇ ಹೊರತು GM ಎಂದು ನಮೂದಿಸಿದ್ದರೆ ಇನ್ಯಾವುದೇ ಕ್ಯಾಟಗರಿಗೆ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. ಇನ್ನು ಬರೇ ಈ ಕನ್ನಡ ಮಾಧ್ಯಮದ ಅರ್ಹತೆಯನ್ನು ಹೇಗೆ ಪಡೆದುಕೊಳ್ಳೋದು ಅಂತಂದರೆ, ನೀವು 10 ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಆಮೇಲೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರವನ್ನು, ಅದು ಕೂಡ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಿದಂತಹ ಅದೇ ಫಾರ್ಮ್ಯಾಟಲ್ಲಿ ಇರುವಂತಹ ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಅವೆರಡಕ್ಕೂ ಕೂಡ BEO ಅವರಿಂದ ಮೇಲುರುಜು ಆಗಿರಬೇಕು, ಕೌಂಟರ್ ಸಿಗ್ನೇಚರ್ ಆಗಿರಲೇಬೇಕು. ರೂರಲ್ ಕೋಟಾವನ್ನು ಕ್ಲೈಮ್ ಮಾಡುವಂತಹ ಯಾವುದೇ ಅಭ್ಯರ್ಥಿಯು ಇನ್ಕಮ್ ಸರ್ಟಿಫಿಕೇಟನ್ನು ಸಲ್ಲಿಸುವುದು ಕಡ್ಡಾಯ. ಆ ಇನ್ಕಮ್ ಲಿಮಿಟ್ ಏನಿದೆ ಅಂತಂದರೆ 8 ಲಕ್ಷದ ಒಳಗೆ ಇರುವಂತಹ ಆದಾಯ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಿದಲ್ಲಿ ನಿಮಗೆ ಗ್ರಾಮೀಣ ವ್ಯಾಸಂಗದ ಕೋಟಾವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇದು ಗ್ರಾಮೀಣ ಕೋಟಾವನ್ನು ಪಡೆಯುವುದಕ್ಕೆ. ಇನ್ನು ಕನ್ನಡಕ್ಕೆ ಯಾವುದೇ ಇನ್ಕಮ್ ಲಿಮಿಟ್ ಇರೋದಿಲ್ಲ. ಇನ್ನು ಮುಂದಿನ ಹಂತ, ಯಾರ್ಯಾರು ಇವನ್ನು GM ಕ್ಯಾಟಗರಿಯವರು ಕೂಡ ಇನ್ಕಮ್ ಪ್ರಮಾಣ ಪತ್ರವನ್ನು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದರೆ, ಒಂದು ಕರೆ ಬರ್ತಾ ಇದೆ, ಕರೆಯ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಆಗ್ಬೋದು. ಹಲೋ ಹಲೋ ಹಲೋ, ತಮ್ಮ ಹೆಸರು, ರೇಡಿಯೋ ಸೆಟ್ ಒಂಚೂರು ದೂರ ಇಡ್ರಿ. ಹಾಂ, ನಿಮ್ಮ ಹೆಸರು, ಊರು? ಹಲೋ ಹಲೋ ಹೇಳ್ರಿ. ನನ್ನ ಹೆಸರು ಓಂಕಾರ್ ಶಾವಿರಿ. ಓಂಕಾರ್, ಯಾವ ಊರಿಂದ ಮಾತಾಡ್ಲಿಕತ್ತೀರಿ? ಗದಗ್ರಿಂದ. ಹಾಂ, ಪ್ರಶ್ನೆ ಕೇಳ್ರಿ, ಏನದ? CET ಸಂಬಂಧಪಟ್ಟಿದ್ದು. ಇಲ್ರಿ, ನಾವು ಕಾಮರ್ಸ್ ಮಾಡಾಕ್ತೀವ್ರಿ. ಮತ್ತೆ ಇದು ನಮ್ಮ ಕಾರ್ಯಕ್ರಮ CET ಬಗ್ಗೆ ಅದಲ್ಲ? ಸೈನ್ಸ್ ಇಂದ. ಹೌದು ಹೌದು ಹೌದು. ಆಯ್ತು. ಓಕೆ, ನಾನು GM ಕ್ಯಾಟಗರಿಯಲ್ಲಿ ಇನ್ಕಮ್ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದರೆ ಅವರಿಗೆ ಒಂದು ಎಸ್ ಎನ್ ಕ್ಯೂದಲ್ಲಿ ಕೂಡ ಅರ್ಹತೆ ಇರುತ್ತೆ. ಎಸ್ ಎನ್ ಕ್ಯೂ ಅಂತಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂತ. ಆ ಕೋಟಾವನ್ನು ಅದಕ್ಕೆ ಅರ್ಹತೆ ಮೊದಲು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಕಾಸ್ಟ್ ಆ್ಯಂಡ್ ಕ್ಯಾಟಗರಿ. ಯಾರು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ವೋ ಅವರು ಎಸ್ ಎನ್ ಕ್ಯೂ ಕೋಟಾವನ್ನು ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ. ಆ ಇನ್ಕಮ್ ಎಸ್ ಎನ್ ಕ್ಯೂ ಸೀಟನ್ನು ಹೇಗೆ ಅಲಾಟ್ ಮಾಡ್ತಾರೆ ಅಂತಂದರೆ, ಯಾವ ಕಾಲೇಜಿನಲ್ಲಿ ಯಾವುದೋ ಒಂದು ಬ್ರ್ಯಾಂಚಿನಲ್ಲಿ, ಒಂದು ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ಅನ್ನೋ ಬ್ರ್ಯಾಂಚಿನಲ್ಲಿ 60 ಸೀಟ್ಗಳಿದ್ದರೆ ಅದರ 5% ಸೀಟನ್ನು ಅದು ಎಸ್ ಎನ್ ಕ್ಯೂ ಕೋಟಾ ಅಂಥೇಳಿ ಪರಿಗಣಿಸ್ತಾರೆ. ಅದು ಅಲಾಟ್ಮೆಂಟ್ ಕಂಪ್ಯೂಟರ್ ಸೀಟನ್ನು ಅಲಾಟ್ ಮಾಡುವಾಗ ಲೋ ಇನ್ಕಮ್ನಿಂದ ಹೈಯರ್ ಇನ್ಕಮ್ನ ಒಂದು ಪ್ರಕಾರದಲ್ಲಿ ಅಲಾಟ್ಮೆಂಟ್ ಮಾಡುತ್ತೆ. ಹಾಗಾಗಿ ನಾವು ಸ್ಪೆಷಲ್ಲಾಗಿ ಅದಕ್ಕೆ ಯಾವುದೇ ಒಂದು ಪ್ರಯತ್ನವನ್ನು ಮಾಡುವಂತೆ ಇರೋದಿಲ್ಲ, ಮಾಡಬೇಕಾಗಿಲ್ಲ. ಆಟೋಮೆಟಿಕ್ಲಿ ಕಂಪ್ಯೂಟರ್ ಆ ಸೀಟನ್ನು ಅಲಾಟ್ ಮಾಡುತ್ತೆ. ಒಂದು ವೇಳೆ ಎಸ್ ಎನ್ ಕ್ಯೂ ಕೋಟಾದಿಂದ ಏನಾದರೂ ನಮಗೆ ಸೀಟ್ ಅಲಾಟ್ ಆದರೆ ಏನು ಲಾಭ ಅಂದರೆ, ನಿಮ್ಮ ಫೀಸ್ ವರ್ಷಕ್ಕೆ ನಿಮ್ಮ ಫೀಸ್ ಕೇವಲ 3,000 ರೂಪಾಯಿಗಳು ಮಾತ್ರ ಇರುತ್ತೆ. ಇದನ್ನು ಗಮನಿಸೋದು. ಒಂದು ವೇಳೆ ಒಂದು ಕರೆ ಇದೆ, ಹೇಳಿ. ಹಲೋ ಹಲೋ ಹಲೋ ಹಲೋ ಹಾ ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ, ನಿಮ್ಮ ಹೆಸರು? ಇದು ಸಿಇಟಿ ಬಗ್ಗೆ. ಈಗ ಸಿಇಟಿ ರಿಸಲ್ಟ್ ಆಗಿದೆಲ್ಲ, ನಿಮಗೆ ಎಂಜಿನಿಯರಿಂಗ್ ಇದಕ್ಕೆ ಕೌನ್ಸಿಲಿಂಗ್ ಎಲ್ಲ ಹೋಗ್ಬೇಕಲ್ಲ, ಅದ್ರ ಬಗ್ಗೆ ಮಾಹಿತಿ ಅದ ಕಾರ್ಯಕ್ರಮ. ಸಾರಿ ಸರ್ ಮೇಡಮ್, ನಾವು ಆರ್ಟ್ಸ್ ಮಾಡಿದ್ದೇನೆ. ಓಕೆ ಓಕೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಏನು ತೆಗೆದುಕೊಳ್ತೀರಾ ಅದರೊಳಗೆ ಎಸ್ ಎನ್ ಕ್ಯೂಗೆ ಎಲಿಜಿಬಲ್ ಎಸ್ ಆರ್ ನೋ ಅಂಥೇಳಿರ್ತದೆ. ಅಂದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದಿದ್ರೆ ಎಸ್ ಅಂತ ಅಲ್ಲಿ ನಮೂದಾಗಿರುತ್ತೆ. ಹಾಗೆ ಉಳಿದಂತಹ ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಸರ್ಟಿಫಿಕೇಟನ್ನು ಕೊಟ್ಟಿದ್ದೀರಾ, ಕೊಟ್ಟಿರುವಂತಹ ಸಬ್ಜೆಕ್ಟ್ ಪಾರ್ಟಲ್ಲಿ ಎಸ್ ಅಂತ ಬಂದಿರುತ್ತೆ, ನೀವು ಯಾವುದಕ್ಕೆ ನಿಮಗೆ ಅರ್ಹತೆ ಇರೋದಿಲ್ವೋ ಸರ್ಕಾರಿ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ಅದಕ್ಕೆ ನೋ ಅಂತ ಇರುತ್ತೆ. ಅದನ್ನು ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಅಲ್ಲಿ ಒಂದು ಸೀಕ್ರೆಟ್ ಕೋಡ್ ನಮೂದಾಗಿರುತ್ತೆ, ಅದನ್ನು ನೀವು ಸರಿಯಾಗಿ ಗಮನಿಸೋದು. ಒಂದು ವೇಳೆ ಸರಿಯಾಗಿ ಪ್ರಿಂಟ್ ಆಗದೇ ಇದ್ದರೆ ಅಲ್ಲಿಯ ಹೆಲ್ಪ್ಲೈನ್ ಸೆಂಟರ್ ನೋಡಲ್ ಆಫೀಸರ್ ಅವರ ಗಮನಕ್ಕೆ ತಂದು ಅದನ್ನು ಸರಿಯಾದ ಒಂದು ಪ್ರಿಂಟೌಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಇದೇ ರೀತಿ ವೆರಿಫಿಕೇಷನ್ ಸೆಂಟರ್ಗೆ ಹೋಗುವಾಗ ಒಂದು ಮುಖ್ಯವಾಗಿ ಗಮನಿಸಬೇಕಾದ್ದು ಅಂತಂದರೆ, ಸರ್ ಒಂದು ಕರೆಯನ್ನು ನೋಡೋಣ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಕರೆ ಕಟ್ ಆಯಿತು. ವೆರಿಫಿಕೇಷನ್ ಸೆಂಟ್ರಿಗೆ ಹೋಗುವಾಗ ಉದಾಹರಣೆಗೆ ಅವತ್ತಿನ ರ್ಯಾಂಕಿನ ದಾಖಲೆಗಳ ಪರಿಶೀಲನೆ ಸುಮಾರು 5,000 ರ್ಯಾಂಕಿನವರೆಗೆ ಇದೆ ಎಂದು ಭಾವಿಸಿಕೊಳ್ಳೋಣ. ಒಂದು ವೇಳೆ ನಿಮ್ಮ ರ್ಯಾಂಕು ಒಂದು 7,000 ಇದ್ದರೆ ಆ 5,000 ರ್ಯಾಂಕಿನ ಪರಿಶೀಲನೆ ದಿನ ಹೋದರೆ ನಿಮ್ಮ ದಾಖಲಾತಿ ಪರಿಶೀಲನೆ ಅವತ್ತು ಸಾಧ್ಯವಾಗುವುದಿಲ್ಲ. ಇದನ್ನು ಗಮನಿಸಬೇಕು ನೀವು. ಅಯ್ಯೋ ನಂದು ಇವತ್ತು ಇದೆ ಅಂತ ಹೇಳಿಕೊಂಡು ನಾನು ಬಂದುಬಿಟ್ಟೆ ಅಂದರೆ ಅಲ್ಲಿ ಸಿಸ್ಟಮು ನಿಮ್ಮನ್ನು ಅಲೋ ಮಾಡಲ್ಲ. ಒಂದು ವೇಳೆ ನಿಮ್ಮ ದಾಖಲಾತಿ ಪರಿಶೀಲನೆ ದಿನಾಂಕ 3 October ಏನೋ ಕಾರಣಾಂತರಗಳಿಂದ ನಿಮಗೆ ಹೋಗಲಿಕ್ಕಾಗಿಲ್ಲ, ನಂತರದ ದಿನಗಳಲ್ಲಿ ನೀವು ಹೋದರೆ ನಿಮ್ಮ ದಾಖಲೆಯ ಪರಿಶೀಲನೆಯನ್ನು ನಾವು ಮಾಡಲಿಕ್ಕಾಗತ್ತೆ. ಹಲೋ ಹಲೋ ಹಲೋ, ಮಾತಾಡ್ರಿ, ತಮ್ಮ ಹೆಸರು? ಪ್ರಶ್ನೆ ಕೇಳ್ರಿ, ಸಿಇಟಿ ಸಂಬಂಧಪಟ್ಟದ್ದಿದೆಯಲ್ಲ. ಇನ್ನೊಂದ್ಸಲ ಕೇಳ್ರಿ ಸ್ಪಷ್ಟವಾಗಿ. ನಾವು ಸೆಂಟ್ರಲ್ ಇದಕ್ಕೆ ಆಡ್ ಆಗ್ಬೇಕಾದ್ರೆ ಜಾತಿ ಪಟ್ಟಿಯಲ್ಲಿ ಓಬಿಸಿ ಅಂತ ಬರುತ್ತೆ ಮೇಡಮ್. ಓಬಿಸಿಗೆ ಕ್ರಿಮಿನಲಿಯರ್ ಅಥವಾ ನಾನ್ ಕ್ರಿಮಿನಲಿಯರ್ ತಗೋಬೇಕು ಅಂತ ಹೇಳ್ತಾ ಇದಾರೆ, ಅದ್ರ ಸ್ವಲ್ಪ ಕನ್ಫ್ಯೂಸ್ ಇದೆ. ಕ್ಲಿಯರ್ ಮಾಡ್ತಾರೆ ಈಗ. ನೀವು ಓಬಿಸಿ ಸರ್ಟಿಫಿಕೇಟು ಅಂತ ಹೇಳುವಂಥದ್ದು ನಮ್ಮ ಕರ್ನಾಟಕದ ಸರ್ಕಾರದ ಅಥವಾ KA ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನೀವು ಅದನ್ನು ನೀಟ್ ಎಕ್ಸಾಮ್ ಬರೆದವರು ಆಲ್ ಇಂಡಿಯಾ ಕೋಟಾದಲ್ಲಿ ನೀವು ಸೀಟ್ ಪಡೆಯುವಾಗ OBC ಸೀಟನ್ನು ಅದನ್ನು ನೀವು ಕ್ಲೇಮ್ ಮಾಡ್ಬೋದು. ಕರ್ನಾಟಕದಲ್ಲಿ ನೀವು ನಿಮಗೆ ಪ್ರತ್ಯೇಕವಾಗಿ ಪ್ರಫಾರ್ಮಾ ಡಿ ಅಥವಾ ಪ್ರಫಾರ್ಮಾ ಇ ಆರ್ ಪ್ರಫಾರ್ಮಾ ಎಫ್ ಈ 3 ಪ್ರಕಾರದಲ್ಲಿ ಇದೆ ನಿಮ್ಮ ಜಾತಿಗೆ ಸಂಬಂಧಪಟ್ಟ ಹಾಗೆ. ಅದನ್ನು ತಹಶೀಲ್ದಾರರಿಂದ ನೀವು ಪಡ್ಕೊಳ್ಬೇಕಾಗತ್ತೆ. ಓ ಬಿ ಎಸ್ ಸಿಯನ್ನು ಕನ್ಸಿಡರ್ ಮಾಡಲ್ಲ. ಒಂದು ತಾಂತ್ರಿಕ ಸಮಸ್ಯೆ ಅಂದರೆ ಅಲ್ಲಿ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಇನ್ಕಮ್ ನಮೂದಾಗಿರುವುದಿಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಹಲೋ. ಹಾಗಾಗಿ ರ್ಯಾಂಕಿನ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನಿಮ್ಮ ಇಂಜಿನಿಯರ್ ರ್ಯಾಂಕನ್ನು ಇಂಜಿನಿಯರಿಂಗ್ ರ್ಯಾಂಕನ್ನು ಪರಿಗಣಿಸಿ ನೀವು ಹೆಲ್ಪ್ಲೈನ್ ಸೆಂಟ್ರಿಗೆ ದಾಖಲಾತಿ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಹಲೋ. ಹಲೋ ಹೇಳಿ. ಹಲೋ, ನಿಮ್ಮ ಹೆಸರು, ಯಾವ ಊರಿಂದ ಮಾತಾಡ್ತಿದ್ದೀರಿ? ಹಲೋ. ಪ್ರದೀಪ್ ಬಾವಿಕಟ್ಟಿ ಅಂತ ಮೇಡಮ್. ಹಾ ಪ್ರದೀಪ್ ಅವರ ಪ್ರಶ್ನೆ ಕೇಳ್ರಿ, ಸಿಇಟಿಗೆ ಸಂಬಂಧಪಟ್ಟದ್ದು. ಮೇಡಮ್, ನಮ್ದು 1,00,000 ರ್ಯಾಂಕಿಂಗ್ ಬಂದಿದೆ. ಯಾವ ಕೋರ್ಸ್ ತಗೊಂಡ್ರೆ ಬೆಸ್ಟ್ ಅಂತ ಗೊತ್ತಾಗ್ತಿಲ್ಲ. ಗೈಡ್ ಮಾಡ್ತಾರೆ ನಿಮಗೆ? ಹಾ ಓಕೆ. 1,00,000 ರ್ಯಾಂಕು ಬಂದಿದೆ ಅಂತಂದರೆ ನೀವು ಮೊದಲು ನೀವು ನಿಮ್ಮ ದಾಖಲಾತಿ ಪರಿಶೀಲನೆ ಕಾಲದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಅದರ ಮುಂದುವರೆದ ಇನ್ನೊಂದು ಸ್ವಲ್ಪ ಕೆಲವೇ ಹೊತ್ತಿನಲ್ಲಿ ನಾವು ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಅದೇ ವಿಷಯಕ್ಕೆ ಬರೋನಿದ್ದೀನಿ. ಆಗ ನೀವು ಕೇಳಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದರ ಬಗ್ಗೆ ವಿಶೇಷವಾಗಿ ನಮ್ಮ ವಾದಿರಾಜ್ ಸರ್ ಅವರು ಹೇಳಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಕೇಳ್ರಿ ಪ್ರದೀಪ್ ಹೇಳ್ತಾರೆ ಈಗ ಪ್ರಾಂಶುಪಾಲರು. ಪ್ರದೀಪ್ ಅವರ ಪ್ರಶ್ನೆ ನಿಮ್ದು. ಸರ್, ನಮಗೆ 1,00,000 ರ್ಯಾಂಕಿಂಗ್ ಬಂದಿದೆ ಇಂಜಿನಿಯರಿಂಗು. ಅಂದ್ರೆ ಯಾವ್ದು ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಸರ್, ಯಾವ ಕೋರ್ಸ್ ತಗೋಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ಒಂದ್ ಹೆಂಗ್ ಗೊತ್ತೇನ್ರಿ, ನಿಮ್ ಯಾವ್ದೇ ರ್ಯಾಂಕ್ ಎಷ್ಟೇ ಬರ್ಲಿ ನಿಮಗೆ, ನಿಮ್ಮ ಇಂಟ್ರೆಸ್ಟ್ ಯಾವ ಫೀಲ್ಡ್ ನೋಡಿದೆ ಆ ಬ್ರಾಂಚಿಗೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಹಾಂ ಸರ್. ಆಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ವೆಬ್ಸೈಟ್ನಲ್ಲಿ ಸಿಇಟಿ ವೆಬ್ಸೈಟ್ಗೆ ಹೋದರೆ ಲಾಸ್ಟ್ ಇಯರ್ನಲ್ಲಿ ಯಾವ್ಯಾವ ಕಾಲೇಜಿಗೆ ಯಾವ್ಯಾವ ಬ್ರಾಂಚಿಗೆ ಎಷ್ಟು ಕ್ಲೋಸಿಂಗ್ ರ್ಯಾಂಕ್ ಆಗಿದೆ ಅದು ಇನ್ಫಾರ್ಮೇಷನ್ ಇರ್ತದೆ ಅಲ್ಲಿ. ಅದ್ರ ಪ್ರಕಾರ ನಿಮಗೆ ಯಾವ ಬ್ರಾಂಚ್ನಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಬ್ರಾಂಚ್ನಲ್ಲಿ ಬಿ ಮಾಡಬೇಕಂತ ಮಾಡಿದ್ರು, ಅದ್ರ ಪ್ರಕಾರ ಕಾಲೇಜ್ ವೈಸ್ ನೀವು ನೋಡಿದರೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತದೆ ನಿಮಗೆ. ಎಸ್ ಎನ್ ಕ್ಯೂ ಕೋಟಾದ ನಾನು ಈಗಾಗಲೇ ಹೇಳಿದ್ದೀನಿ. ನೀವು ಯಾವ ಕಾಲೇಜಿಗೆ ನಿಮಗೆ ಅಲಾಟ್ ಆಗುತ್ತೆ ಸೀಟು, ಆ ಕಾಲೇಜಿನಲ್ಲಿ ನೀವು ಫಸ್ಟ್ ಆಗಿದ್ದರೆ, ಅಂದರೆ ನಿಮ್ಮ ಇನ್ಕಮ್ ಕಡಿಮೆ ಇದ್ದು ಆ 5% ವಿದ್ಯಾರ್ಥಿಗಳಲ್ಲಿ ನೀವು ಒಬ್ಬರಿದ್ದರೆ ನಿಮಗೆ ಅದು ಎಸ್ ಎನ್ ಕ್ಯೂ ಕೋಟ ಅಲಾಟ್ ಆಗುತ್ತೆ. ಪ್ರದೀಪ್ ಅವರ ಕಾರ್ಯಕ್ರಮ ಎಸ್ ಎನ್ ಕ್ಯೂ ಕೋಟ 5%. ಒಂದು ಬ್ರಾಂಚ್ನಲ್ಲಿ 60 ಸೀಟ್ ಇದೆ ಅಂದರೆ 3 ಸೀಟ್ಗಳು ಇರ್ತದೆ ಪ್ರತಿಯೊಂದು ಬ್ರಾಂಚಿನಲ್ಲಿ. ಪ್ರದೀಪ್ ಅವರ ಕಾರ್ಯಕ್ರಮದ ಕೊನೆಗೆ ಒಂದು ಫೋನ್ ನಂಬರ್ ಹೇಳ್ತೀನಿ, ಅದನ್ನ ನೋಟ್ ಮಾಡಿಕೊಳ್ಳ್ರಿ, ಮತ್ತೇನಾದರೂ ಡೌಟ್ ಇದ್ರೆ ಸರ್ ಹತ್ರ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ ಮೇಡಮ್. ಹಾಂ ಥ್ಯಾಂಕ್ ಯು. ಹಲೋ. ಹಲೋ ನಮಸ್ಕಾರ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೂಡದಿಂದ ಹೇಳ್ರಿ. ಹಲೋ. ನಮ್ಮ ಸ್ಟೂಡೆಂಟ್ ಅಂದ್ರಿ? ಹಾ ಪ್ರಶ್ನೆ ಕೇಳ್ರಿ. ಹಾ ಪ್ರಶ್ನೆ ಕೇಳತ್ತೀನಿ ಮೇಡಮ್ ರೀ. ನಮ್ಮ ಸ್ಟೂಡೆಂಟ್ ಅಂದ್ರಿ 90. ಒಂದ್ ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬರ್ರಿ, ಕಾಲ್ ಕಟ್ ಕಟ್ ಆಗ್ತದ. ನೆಟ್ವರ್ಕ್ ಹಾ ಆಯ್ತು. 98% ಆಗೈತ್ರಿ ಪಿ ಯು ಸಿ ರೀ. ರ್ಯಾಂಕಿಂಗ್ 20,000 ಐತ್ರಿ. ಒಂದ್ ಸ್ವಲ್ಪ ಗೌರ್ಮೆಂಟ್ ಸೀಟ್ ಸಿಗ್ಬೋದ ಅಂತ ಕೇಳ ಹೇಳ್ತಾರ ನಿಮಗ್. ಹಲೋ. ಹಲೋ ನಿಮ್ಗೆ ನಿಮಗೆ ಗೌರ್ಮೆಂಟ್ ಸೀಟು ಸಿಗೋ ಚಾನ್ಸಸ್ ಭಾಳ ಅದ. ಆಮೇಲೆ ಯಾವ ಕಾಲೇಜಿಗೆ ನಿಮಗೆ ಸೀಟ್ ಬೇಕನ್ನೋದನ್ನು ನೀವು ಮೊದಲು ವಿಚಾರ ಮಾಡ್ಕೋಬೇಕು. ಯಾವ ಗೌರ್ಮೆಂಟ್ ಕಾಲೇಜ್ನೊಳಗೆ ನಿಮಗೆ ಸೀಟ್ ಬೇಕು ಅದನ್ನು ಮೊದಲು ವಿಚಾರ ಮಾಡ್ಕೊಂಡ್ರೆ ಅಂದರೆ, ನೀವು ಕೆ ಎ ವೆಬ್ಸೈಟ್ಗೆ ಹೋಗಿ ಹಿಂದಿನ ವರ್ಷದ ಕಟ್ ಆಫ್ ರ್ಯಾಂಕನ್ನು ನೋಡ್ಕೊಂಡ್ರೆ ಅಂದರೆ ನಿಮ್ಗೆ ಯಾವ ಗೌರ್ಮೆಂಟ್ ಕಾಲೇಜ್ನೊಳಗೆ ಸೀಟ್ ಸಿಗಬೇಕು ಅಂತ ಅನಿಸ್ತದಲ್ಲ, ಆ ಗೌರ್ಮೆಂಟ್ ಕಾಲೇಜ್ನೊಳಗೆ ನಿಮ್ಗೆ ಸಿಗ್ತದೆ, ಮತ್ತು ಯಾವ ಬ್ರಾಂಚಿಗೆ ಬೇಕು ಅನ್ನೋದನ್ನು ವಿಚಾರ ಮಾಡ್ಕೋಬೇಕು. ಇಲ್ಲ ಇಲ್ಲ, ಓನ್ಲಿ ಸಿಇಟಿ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಇಲ್ಲ, ಈ ಸರ ಮಾತ್ರ ಪಿ ಯು ಸಿ ರಿಸಲ್ಟ್ ಹಿಡಿಯೋದಿಲ್ಲ. ದಾಖಲಾತಿ ಒಂದು ಕರೆ ಇದೆ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ, ಯಾರು ಮಾತಾಡೋದು, ತಮ್ಮ ಹೆಸರು? ನಾವು ಪ್ರಸಾದ್ ಅಂತ ಹುಬ್ಬಳ್ಳಿಯಿಂದ ಮಾತಾಡ್ತೀವಿ. ಪ್ರಶ್ನೆ ಕೇಳ್ರಿ ಪ್ರಸಾದ್. ಇದು ಇಂಜಿನಿಯರಿಂಗ್ ಹಿಂದಿನ ವರ್ಷ ಎಷ್ಟು ಕ್ಲೋಸಿಂಗ್ ರ್ಯಾಂಕ್ ಇತ್ತು ನೋಡ್ರಿ, ಅಷ್ಟೇ ಇರುತ್ತಾ ಈ ವರ್ಷ ಮತ್ತೆ ವೇರಿ ಆಗುತ್ತಾ ಹೇಳ್ತಾರೆ? ಈಗ ಲಾಸ್ಟ್ ಇಯರ್ ಕಟ್ ಆಫ್ ಗಳ ಬಗ್ಗೆ ಕೇಳ್ತಾ ಇದ್ದೀರಾ ತಾವು, ಅದು ಒಂದು ನಿಮಗೊಂದು ಐಡಿಯಾಕ್ಕೆ, ಜಸ್ಟ್ ಒಂದು ಐಡಿಯಾಕ್ಕೆ ಸಾಮಾನ್ಯ, ಅದರಿಂದ ಆಚೆ ಈಚೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಯಾಕೆಂದ್ರೆ ಈ ವರ್ಷ ಸಿ ಇ ಟಿ ರ್ಯಾಂಕು ಕೇವಲ ಸಿ ಇ ಟಿ ಎಕ್ಸಾಮ್ನ ಮೇಲೆ ಬಂದಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಅದು ಕಾಲೇಜ್ ಟು ಕಾಲೇಜ್ ವೇರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದು ನಿಮಗೆ ಒಂದು ಐಡಿಯಾಕ್ ಮಾತ್ರ. ಈಗ ಕೌನ್ಸಿಲಿಂಗ್ ಆಗೋ ಮೊದಲೇ ಈ ವರ್ಷದ ಕಟ್ ಆಫ್ ಕೊಡ್ತಾರಾ ಹೇಗೆ ಅದು? ಇಲ್ಲ ಇಲ್ಲ, ಈ ವರ್ಷದ ಕಟ್ ಆಫ್ ಎಕ್ಸಾಮ್ ಎಲ್ಲ ಅಡ್ಮಿಷನ್ ಮುಗಿದ ಮೇಲೆ ಸಿಗುತ್ತೆ. ಕಳೆದ ವರ್ಷದವರೆಗೆ ಮಾತ್ರ ಏನು ಅವೈಲೇಬಲ್ ಇದೆ ಅದನ್ನ ಇಟ್ಟಿದ್ದಾರೆ. ಈಗ ನಾವು ಹಂಗಾರೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡುವಾಗ ಹಿಂದಿನ ವರ್ಷ ನೋಡ್ಕೊಂಡೆ. ಹಾ ಹೌದು, ಅದು ಅದರಿಂದ ಒಂದು ಐಡಿಯಾ ಸಿಗ್ತದೆ ನಿಮಗೆ. ಒಂದು ಒಂದು 5,000 ರ್ಯಾಂಕನ್ನು ನಿಮ್ಮ ಅಪ್ಗ್ರೇಡ್ ಮಾಡ್ಕೊಳ್ಳಿ ಬಂದಿರೋದಕ್ಕಿಂತ. ಧನ್ಯವಾದಗಳು. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು, ತಮ್ಮ ಹೆಸರು? ನಿಮ್ಮ ಹೆಸರು? ಹಾಲೇಶ್ ಕರೆಗೌಡ ಅಂತಂದೆ. ಹಾ, ಪ್ರಶ್ನೆ ಕೇಳ್ರಿ ಹಾಲೇಶ್. ಮೇಡಮ್ ಅವರೇ, ನಮ್ಮ ಮಗಳದು 44,000 ರ್ಯಾಂಕಿಂಗ್ ಬಂದೈತ್ರಿ. ಅದು ಈಗ ಅಗ್ರಿಗೆ ಹೋಗ್ಬೇಕಂತ ಇತ್ರಿ ಹಾಕಿದ್ರು. ಅಗ್ರಿ ಆಗಿ ಆಗ್ತೈತಿ ಅಲ್ಲ ಅಂತ ಸ್ವಲ್ಪ ಇದು ಮಾಡಕ್ಕೆ. ಅಗ್ರಿಗೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ನಿಮ್ಮ ಕೃಷಿ ಕೋಟಾಕ್ಕೆ ಕ್ಲೇಮ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಗಳನ್ನು ಆನ್ಲೈನ್ ಅಪ್ಲೋಡ್ ಮಾಡೋದಕ್ಕೆ ಈಗ ಬಿಟ್ಟಿದ್ದಾರೆ. ನಾಳೆ ಲಾಸ್ಟ್ ಡೇಟ್ ಇದೆ ಅದು. ನಮ್ಮ ಕೆಇ ವೆಬ್ಸೈಟನ್ನು ನೋಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಸಿಗ್ತಾ ಇದೆ, ಯಾವ ಥರ ನೀವು ತುಂಬಬೇಕು ಅನ್ನುವಂಥ ಸಮಗ್ರ ಮಾಹಿತಿ ಇದೆ. ದಯವಿಟ್ಟು ನಮ್ಮ ಕೆಇ ವೆಬ್ಸೈಟನ್ನು ನೀವು ನೋಡಿ ಆ ಪ್ರಕಾರ ನೀವು ಅಪ್ಲಿಕೇಶನ್ ತುಂಬಬೇಕು. ಹೌದೌದು, ಹಾಂ. ಆಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಹಲೋ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ, ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅನ್ನು ಬಿಡ್ತಾರೆ ಕೆಲವು. ಹಲೋ ಹಲೋ ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಒಂಚೂರು ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ ಮ್ಯಾಮ್. ನಾವಿವಾಗ ಅಗ್ರಿಕಲ್ಚರ್ ಮಾಡ್ಬೇಕಂತ ಮಾಡಿದೆ ಮ್ಯಾಮ್. ನಿಮ್ಮ ರ್ಯಾಂಕಿಂಗ್ ಎಷ್ಟು, ನಿಮ್ಮ ಹೆಸರೇನು? ಪ್ರಾಕ್ಟಿಕಲ್ ಎಕ್ಸಾಮ್ ಇಡಲಿಲ್ಲ ಮ್ಯಾಮ್, ಅದರಲ್ಲಿ 50% ಮೀಸಲಾತಿ ಕೊಡ್ತೇನೆ ಅಂದಿರಲ್ಲ ಮ್ಯಾಮ್ ವ್ಯವಸಾಯಗಾರ ಪ್ರಮಾಣ ಪತ್ರಕ್ಕೆ. ಹೌದು, ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಇದೆ, ನೀವು ಆ ಲಿಂಕಲ್ಲಿ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಆ ಸಂಬಂಧಪಟ್ಟ ಯೂನಿವರ್ಸಿಟಿಯಿಂದ ಅವರು ಪ್ರಾಯೋಗಿಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಅಲ್ಲಿಂದ ನಿಮಗೆ ಪ್ರತ್ಯೇಕವಾಗಿ ಇನ್ಫಾರ್ಮೇಷನ್ ಬರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೆ ಎ ವೆಬ್ಸೈಟನ್ನು ನೋಡಿ ತಿಳ್ಕೊಳ್ಳಿ. ಕ್ಲಿಯರ್ ಆಗಿದೆ ಎಲ್ಲ? ಓಕೆ, ಥ್ಯಾಂಕ್ಸ್. ಹಲೋ ಹಲೋ ಹಾಂ ಹಲೋ ಮೇಡಮ್, ನಾನು ಅಸ್ಮಿತಾ ಅಲಾಸಿ ಅಂತೇಳಿ ಶಿರ್ಬಾದಿಂದ ಮಾತಾಡೋದು. ಹಾಂ, ಪ್ರಶ್ನೆ ಕೇಳಮ್ಮ. ಇದು ನಾವು ಈ ಸಲ ರಿಪೀಟರ್ಸ್ ಮೇಡಮ್. ಹಾಗಾದ್ರೆ ನಾವು ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರ ಈ ಡಾಕ್ಯುಮೆಂಟ್ ಅನ್ನ ಹೋದ ಸಲ ಇರೋದನ್ನೇ ಅಪ್ಲೋಡ್ ಮಾಡಬಹುದಾ ಅಥವಾ ಹೊಸದಾಗಿ ರೆಡಿ ಮಾಡ್ಕೋಬೇಕಾ? ನೀವು ಕಳೆದ ವರ್ಷದ ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅದೇ ಕಾಪಿಯನ್ನು ನೀವು ಹೆಲ್ಪ್ಲೈನ್ ಸೆಂಟರ್ಗೆ ತಂದು ಕೊಡಬೇಕಾಗತ್ತೆ. ಅಂದರೆ ಅದನ್ನು ಹೊಸದಾಗಿ ಮಾಡ್ಕೋಬೋದಾ ಅಥವಾ ನೀವು ಅವಕಾಶ ಇದ್ದರೆ ಮಾಡಿಕೊಳ್ಳಿ, ಇಲ್ಲಾಂದ್ರೆ ಹಳೆಯದೇ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸರಿ ಸರ್, ಮತ್ತೊಂದು ಪ್ರಶ್ನೆ. ಇದು ಸೆಕೆಂಡ್ ಪಿ ಯು ಆದ ನಂತರ ಸ್ಟಡಿ ಸರ್ಟಿಫಿಕೇಟ್ ಇರತ್ತಲ್ಲ ಕಾಲೇಜ್ದು, ಹೌದು, ಅದಕ್ಕೆ ಡಿ ಡಿ ಪಿ ಯು ಸಿಗ್ನೇಚರ್ ಬೇಡ? ಬೇಡ ಅಲ್ವಾ? ಡಿ ಡಿ ಪಿ ಯು ಸಿಗ್ನೇಚರ್ ಬೇಡ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಕಾವೇರಿ ಅಂತ, ಧಾರವಾಡಿಂದ. ಹಾ, ಪ್ರಶ್ನೆ ಕೇಳ್ರಿ ಕಾವೇರಿ. ಈಗ ನನ್ ರ್ಯಾಂಕಿಂಗ್ 18,727 ಬಂದೈತ್ರಿ. ಈಗ ನನಗ ಅಂದ್ರೆ ಹಿಂದಿನ ವರ್ಷ ಕಾಲೇಜ್ ಇಂದ ನಂಗೆ ಯಾವ ಕಾಲೇಜ್ ಬೇಕಂದ್ರೆ ಎಷ್ಟು ಆಡ್ ಅಪ್ ಮಾಡ್ಕೊಂಡ್ರೆ ಹಿಂಗ್ ವರ್ಕ್ ಆಗ್ತೈತ್ರಿ? ಅಂದ್ರೆ ಲಾಸ್ಟ್ ಇಯರ್ ಅದ ನೋಡ್ಕೋಬೇಕು ಅಂತ ಅಂತೀರಿ? ಕಟ್ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೋಡ್ಕೊಂಡು ಯಾವ ತರ ಮಾಡಬೇಕು ಅಂತ ಕೇಳ್ತಿದ್ದೀರಾ? ಈಗ ನಿಮ್ಮ ಕೆಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ನಲ್ಲಿ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಬ್ರ್ಯಾಂಚಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂತ ಸ್ವಲ್ಪ ನೀವು ಸ್ಟಡಿ ಮಾಡಬೇಕಾಗುತ್ತೆ. ವೆಬ್ಸೈಟಲ್ಲಿ ಎಲ್ಲವೂ ಲಭ್ಯವಿದೆ, ನಮ್ಮ ಕೆ ವೆಬ್ಸೈಟಲ್ಲಿ ಕೂಡ ಆ ಕಟ್ ಆಫಿನ ಲಿಂಕ್ ಇದೆ. ಅದನ್ನು ನೋಡಿಕೊಂಡ್ರೆ ನೀವು ನಿಮ್ಮ ರ್ಯಾಂಕನ್ನು ಒಂದು 2,000 ಕನಿಷ್ಠ 2,000 ಮೇಲೆ, ಅಂದರೆ ನೀವು 16,000 ನಿಮ್ಮ ರ್ಯಾಂಕ್ ಇದೆ ಅಂದರೆ ನೀವು 14,000 ರ್ಯಾಂಕ್ ಇದೆ ಅಂತ ಅಂದ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಆವಾಗ ನಿಮ್ಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗುವಂಥ ಸಾಧ್ಯತೆ ಇರ್ತದೆ. ಹೌದೌದು. ಧನ್ಯವಾದಗಳು ಕಾವೇರಿ. ಹಲೋ ಸರ್, ತಾವು ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡ್ತಿದ್ರಿ. ಆಪ್ಷನ್ ಎಂಟ್ರಿಯನ್ನು ನಾವು ಯಾವ ಥರ ಪ್ರಾರಂಭ ಮಾಡಬೇಕು ಅಂತಂದರೆ, ಈಗ ವೆರಿಫಿಕೇಷನ್ ಆದ ನಂತರ ಸಿಕ್ಕಿದಂತಹ ಪಾಸ್ವರ್ಡ್ನಲ್ಲಿ ನೀವು ಯಾವಾಗ ಅಪ್ಲಿಕೇಶನ್ ಸಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ನೀವು ಲಾಗಿನ್ ಆಗಿದ್ದರೋ ಅದೇ ನಿಮ್ಮ ಲಾಗಿನ್ನಲ್ಲಿ ಈ ಪಾಸ್ವರ್ಡನ್ನು ಬಳಸಿ ನೀವು ಲಾಗಿನ್ ಆದರೆ ನಿಮಗೆ ಅಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಇರುವಂತಹ ಎಲ್ಲ ಕಾಲೇಜುಗಳು ಡಿಸ್ಪ್ಲೇ ಆಗುತ್ತೆ. ಆ ಕಾಲೇಜಿನಲ್ಲಿ ಉದಾಹರಣೆಗೆ ನಮ್ಮ ಹಳಿಯಾಳ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದು 5 ಬ್ರ್ಯಾಂಚ್ ಇದೆ ಅಂತ ಭಾವಿಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಮ್ಯಾಮ್, ಸ್ಟೂಡೆಂಟ್ ಸುಮಾ ಫ್ರಮ್ ಸಿರ್ಸಿ. ಹಾ ಸುಮಾ, ಪ್ರಶ್ನೆ ಕೇಳ್ರಿ. ಮ್ಯಾಮ್, ನನ್ನ ಕ್ವೆಶ್ಚನ್ ಏನಾಗಿತ್ತಂದ್ರೆ, ಈಗ ಅಗ್ರಿಕಲ್ಚರಲಿಸ್ಟ್ ಕೋಟಾ ಇದೆಯಲ್ಲ, ಅದು ಇಂಜಿನಿಯರಿಂಗ್ ಅದು ಬಿ ಎಸ್ ಸಿ ಅಗ್ರಿಕಲ್ಚರಿಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ರಿಲೇಟೆಡ್ ಕೋರ್ಸಸ್ ಅಂದರೆ ಯಾವುದು? ಬಿ ಟೆಕ್ಗೆ ಅಪ್ಲೈ ಆಗುತ್ತಾ, ಫಾರ್ಮಸಿಗೆ ಅಪ್ಲೈ ಆಗುತ್ತಾ, ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಗ್ರಿಕಲ್ಚರಲಿಸ್ಟ್ ಕೋಟಾ ಅಂತ ಕ್ವೆಶನ್ ಇತ್ತು. ಹೇಳ್ತಾರೆ ಉತ್ತರ. ಅಲ್ಲಿ ಒಳ್ಳೆ ಪ್ರಶ್ನೆ. ಅಲ್ಲಿ ನಮ್ಮ ಕೆ ಎ ಇಂದ ಸೀಟ್ ಅಲಾಟ್ಮೆಂಟ್ ಮಾಡುವಂತಹ ವಿಷಯದಲ್ಲಿ ಬ್ರೌಚರ್ನಲ್ಲಿ ನೋಡಿರ್ಬೋದು, ತೋಟಗಾರಿಕೆ ಇದೆ, ಕೃಷಿ ಇದೆ, ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇವೆ. ಅದಕ್ಕೆ ಬೇರೆ ಬೇರೆ ಸ್ಟ್ರೀಮ್ಗೆ ಬೇರೆ ಬೇರೆ ರ್ಯಾಂಕ್ಗಳನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಆ ಯಾವ ಫೀಲ್ಡಲ್ಲಿ ರ್ಯಾಂಕ್ ಇದೆಯೋ ಆ ಫೀಲ್ಡ್ಗೆ ನಿಮಗೆ ಸೀಟನ್ನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಲಿಜಿಬಿಲಿಟಿ ಸಿಗತ್ತೆ. ಮತ್ತು ನೀವು ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಫೇಸ್ ಮಾಡಿ ಏನು ಅಂಕ ತೊಗೊಳ್ತೀರಲ್ಲ, ಅದ್ರ ಮೇಲೆ ನಿಮಗೆ ಆನ್ ಮೆರಿಟ್ಟು ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಪ್ಷನ್ ಎಂಟ್ರಿಯನ್ನು ಕನ್ಸಿಡರ್ ಮಾಡಿ ನಿಮಗೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಈಗ ಉದಾಹರಣೆಗೆ ಬಯಾಲಜಿ ತಗೊಂಡೇ ಇರಲ್ಲ ಒಬ್ಬ ವಿದ್ಯಾರ್ಥಿ, ಇಂಜಿನಿಯರಿಂಗ್ನಲ್ಲಿ ಅವನಿಗೆ ಎಲ್ಲ ವಿಷಯಗಳಲ್ಲೂ ಅವನಿಗೆ ಹೇಗೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಬೇಸ್ಡ್ ಆದರೆ ಇಂಜಿನಿಯರಿಂಗ್ನಲ್ಲಿ ಹೇಗೆ ಅವನಿಗೆ ಎಲ್ಲ ಎಲಿಜಿಬಿಲಿಟಿ ಇರುತ್ತೋ, ಒಂದು ವೇಳೆ ಬಯಾಲಜಿ ತಗೊಳ್ಳದೆ ಹೋದರೆ ಮೆಡಿಕಲಲ್ಲಿ ಅವನಿಗೆ ಮೆಡಿಕಲ್ ರಿಲೇಟೆಡ್ ಯಾವುದೇ ಕೋರ್ಸ್ಗೂ ಕೂಡ ಎಲಿಜಿಬಿಲಿಟಿ ಇರೋದಿಲ್ಲ, ಬಯಾಲಜಿ ತಗೊಳ್ಳೇಬೇಕಾಗತ್ತೆ. ಹಾಗೆ ನೀವು ಬಯಾಲಜಿ ಇರೋದ್ರಿಂದ ವೆಟರ್ನರಿ ಸೈನ್ಸ್ ಇರ್ಬೋದು, ಫಾರ್ಮಸಿ ಇರ್ಬೋದು, ಫುಡ್ಡು ಟೆಕ್ನಾಲಜಿ ಇರ್ಬೋದು, ಇಂಥವುಗಳಿಗೆಲ್ಲ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಎಲಿಜಿಬಿಲಿಟಿ ಬರುತ್ತೆ. ಅದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಬ್ರೋಷರನ್ನು ನೋಡಿ, ನೀವು ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಎಸ್ ಸರ್, ಸರ್ ನಾಳೆ ನಾ ಇಂಜಿನಿಯರಿಂಗ್ ಮಾಡೋದಿದ್ರೆ ಅದಕ್ಕೂ ಇವತ್ತೇ ಅಪ್ಲೋಡ್ ಮಾಡಬೇಕಾಗುತ್ತಾ? ನೀವು ಈಗ ಕೃಷಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಂತಹದ್ದು ಓನ್ಲಿ ಫಾರ್ ಕೃಷಿ ಯೂನಿವರ್ಸಿಟಿ ಅಂಡರ್ ಬರುವಂತಹ ಬಿ ಎಸ್ ಸಿ ರಿಲೇಟೆಡ್ ಕೋರ್ಸ್ಗಳಿಗೆ ಮಾತ್ರ. ನೀವು ಆ ಸರ್ಟಿಫಿಕೇಟ್ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಪ್ಲೋಡ್ ಮಾಡೋದಕ್ಕೆ ಕೇಳಲಿಲ್ಲ. ನಿಮ್ಗೆ ಯಾವುದೇ ಹೋಗೋದಾದ್ರೂ ಕೂಡ, ಯಾವುದೇ ಕೋರ್ಸ್ಗಳಿಗೆ ಹೋಗೋದಾದ್ರೂ ಕೂಡ ದಾಖಲಾತಿ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಸ್ ಕಂಪಲ್ಸರಿ. ಒಂದು ವೇಳೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡ್ರೆ ನೀವು ಮುಂದಿನ ಯಾವುದೇ ಕೋರ್ಸ್ಗಳಿಗೆ ನಿಮಗೆ ಎಲಿಜಿಬಿಲಿಟಿ ಇದೆಯೋ ಅದನ್ನು ಅಲ್ಲೆಲ್ಲವೂ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು, ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ. ಧನ್ಯವಾದಗಳು ಸುಮಾ. ಹಲೋ ಹಲೋ, ಹಾ ಪ್ರಶ್ನೆ ಕೇಳಿ, ಬೇಗ ಟೈಮ್ ಆಗ್ತಾ ಇದೆ. ಹಿಂದಿನ ವರ್ಷದ ಕಟ್ ಆಫ್ ಬಗ್ಗೆ ಒಂದು ಡೌಟ್ ಇತ್ತು. ಹಾ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಈಗ ಫಾರ್ ಎಕ್ಸಾಂಪಲ್ ಹಿಂದಿನ ವರ್ಷ ಒಂದು ಕಾಲೇಜಿಂದ 10,000 ಕಟ್ ಆಫ್ ಇತ್ತಂದ್ರೆ ಈ ವರ್ಷ ಒಂದು 12,000 ರ್ಯಾಂಕಿಂಗ್ ಬಂದ್ರೆ ಆ ಕಾಲೇಜ್ ಸಿಗ್ಬೋದಾ? ಅದು ಈ ಕ್ಷಣದಲ್ಲಿ ಹೇಳೋ, ಅದು ಯಾರ್ಯಾರು ಹೇಗೆ ಟ್ರೈ ಮಾಡ್ತಾರೆ ಹೇಳೋದ್ರ ಮೇಲೆ ಇರುತ್ತೆ. ಕಟ್ ಆಫನ್ನ ನಮಗೊಂದು ಒಂದು ರಫ್ ಆಗಿ ಒಂದು ಐಡಿಯಾ ತಗೊಳೋದಕ್ಕೆ ಮಾತ್ರ ಬಳಸ್ಕೊಳ್ಬೇಕು. ಓಕೆ, ಈ ಕಳೆದ ವರ್ಷ 10,000 ಇತ್ತು ಅಂತ ಹೇಳಿದ್ರೆ ಈ ವರ್ಷ 5,000 ನಿಲ್ಲಬಹುದು, ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಆ ಥರ ಹೇಳೋದಕ್ಕೆ ಬರೋದಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಆಪ್ಷನ್ ಎಂಟ್ರಿ. ಓಕೆ, ಥ್ಯಾಂಕ್ ಯು ಸರ್. ಯಾವುದೊಂದು ಪ್ರಶ್ನೆ ಕೇಳ್ತಾ ಇದ್ರಿ ಸರ್. ಈಗ ಕೆಲವೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೋಟ್ರಿಯಿಂದ ಸಹಿ ಮಾಡಿಸಿದರೆ ನಡೆಯುತ್ತಾ ಅಂಥೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಂ, ಈಗ ವಸ್ತುತಃ ಗೆಜೆಟೆಡ್ ಆಫೀಸರಿಂದ ಅದು ಸೈನ್ ಆಗಿರುವಂಥದ್ದು ಆಗಿರಬೇಕು. ಗೆಜೆಟೆಡ್ ಕ್ಲಾಸ್ 1 ಅಥವಾ ಕ್ಲಾಸ್ 2 ಆಫೀಸರ್ಗಳಿಂದ, ಉದಾಹರಣೆಗೆ ಗೌರ್ಮೆಂಟ್ ಕಾಲೇಜಿನ ಲೆಕ್ಚರರ್ಸ್, ಪ್ರಿನ್ಸಿಪಾಲ್ಸ್ ಅಥವಾ ಇನ್ಯಾವುದೇ ಡಿಪಾರ್ಟ್ಮೆಂಟಿನ ಯಾವುದೇ ಕ್ಲಾಸ್ 1 ಆಫೀಸರ್ಸ್ ಅಥವಾ ಕ್ಲಾಸ್ 2 ಆಫೀಸರ್ಸ್ ಅವರಿಂದಲೇ ನಾವು ಅಟೆಸ್ಟೇಷನನ್ನು, ಅಥವಾ ಸೆಂಟ್ರಲ್ ಗೌರ್ಮೆಂಟಿನ ಆಫೀಸರ್ಸ್ಗಳಿಂದ ನೀವು ಅಟೆಸ್ಟೇಷನನ್ನು ಮಾಡಿಸ್ಕೊಂಡು ಬರಬೇಕು. ಹಲೋ, ಹಾಂ ಹಲೋ, ಹಾಂ ತಮ್ಮ ಹೆಸರು ಹೇಳ್ರಿ, ಬೇಗ ಪ್ರಶ್ನೆ ಕೇಳಬೇಕು. ಶಿವಾನಿ ಮ್ಯಾಮ್. ಹಾಂ ಪ್ರಶ್ನೆ ಕೇಳ್ರಿ ಶಿವಾನಿ. ಮ್ಯಾಮ್ ನಮ್ಮ KCET ರ್ಯಾಂಕಿಂಗ್ 23,000 ಬಂದು. ಹಾಂ KCET ರ್ಯಾಂಕಿಂಗ್ 23,000 ಬಂದಿತ್ತು ಮ್ಯಾಮ್, ಅದಕ್ಕೆ ಅಗ್ರಿ ಸೀಟ್ ಸಿಗುತ್ತೋ ಇಲ್ಲೋ ಕೇಳಬೇಕಿತ್ತು ಮ್ಯಾಮ್. ನೀವು ದಾಖಲಾತಿ ಪರಿಶೀಲನೆ ಮತ್ತು ಕೋಟಾವನ್ನು ಕ್ಲೈಮ್ ಮಾಡೋದಕ್ಕೆ ನಿಮ್ಮ ಡಾಕ್ಯುಮೆಂಟನ್ನು ಮೊದಲು ಅಪ್ಲೋಡ್ ಮಾಡಬೇಕು, ಆಮೇಲೆ ಗೊತ್ತಾಗತ್ತೆ. ಹೌದಾ? ಹಲೋ ಹಲೋ, the person you are speaking. ಆ ಸರ್ ಹೇಳ್ತಿದ್ರಿ. ಅಟೆಸ್ಟೇಷನ್ನು ಗೆಜೆಟೆಡ್ ಆಫೀಸರ್ಸಿಂದಲೇ ಆಗಬೇಕು. ಸರ್ ಈಗ ಕೆಲವೊಬ್ಬರದ್ದು ಕ್ವಶನ್ ಏನಿದೆ ಅಂದರೆ, ಈಗ ನಮಗಿನ್ನೂ PUC ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಅದಕ್ಕೆ ಈಗ ಪ್ರೊವಿಜನಲ್ ಮಾರ್ಕ್ಸ್ ಕಾರ್ಡ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಡೆಯುತ್ತಾ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ಆಯಾ ಕಾಲೇಜಿನ ಪ್ರಿನ್ಸಿಪಾಲ್ರಿಂದ ಸಹಿ ಮಾಡಿರುವಂಥದ್ದನ್ನೇ ನೀವು ತೊಗೊಂಡು ಬರಬೇಕಾಗತ್ತೆ. ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ಪ್ರಿನ್ಸಿಪಾಲರ ಸಹಿ ಕಡ್ಡಾಯ, ಓದಿದ ಕಾಲೇಜಿನ ಪ್ರಿನ್ಸಿಪಾಲ್ರದ್ದು. ಒಂದು ಕೊನೆಯ ಕರೆ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಾ, ಪ್ರಶ್ನೆ ಕೇಳ್ರಿ. ನಮಸ್ತೆ ಸರ್, ಅದು ಅವಾಗ